ಈಗ 29ನೇ ಪದ್ಯದಲ್ಲಿ ಪಾಂಡುರಾಜ ಕೇಸರಿ ಸಂಪಾತಿ ಶ್ವೇತ ಇವರ ವಿಚಾರವನ್ನು ತಿಳಿಸ್ತಾರೆ. ಎರಡು ಅಧಿಕ ದಶ ಸೂರ್ಯರುಳು ಮೂರೆರಡು ಜನರು ಉತ್ತಮ ವಿವಸ್ವಾನ್ ವರುಣ ಶಕ್ರ ಉರುಕ್ರಮನು ಪರ್ಜನ್ಯ ಮಿತ್ರಾಖ್ಯ ಮರುತನಾವೇಶಯುತ ಪಾಂಡು ವರಪರಾವಹ ನೆಂದೆನಿಪ ಕೇಸರಿ ಮೃಗಪ ಸಂಪಾತಿ ಶ್ವೇತತ್ರೇಯರು ಮರುದಂಶ. ಎರಡು ಅಧಿಕ ದಶ ಸೂರ್ಯರುಳು ಅಂದರೆ ದ್ವಾದಶ ಸೂರ್ಯರಲ್ಲಿ ಆದಿತ್ಯರಲ್ಲಿ ಮೂರೆರಡು ಅಂದರೆ ಆರು ಜನ ವಿವಸ್ವಾನ್ ವರುಣ ಶಕ್ರ ಉರುಕ್ರಮ ಪರ್ಜನ್ಯ ಮತ್ತು ಮಿತ್ರ. 20ನೇ ಕಕ್ಷೆ ಪರ್ಜನ್ಯನಿಂದ 1ನೇ ಕಕ್ಷೆ ಉರುಕ್ರಮನವರೆಗೆ ಎಲ್ಲರೂ ಬೇರೆ ಬೇರೆ ಕಕ್ಷೆಗಳಲ್ಲಿ ಬರ್ತಾರೆ. ಅವರೆಲ್ಲ ಒಬ್ಬರಿಗಿಂತ ಒಬ್ಬರು ಉತ್ತಮರು. ಉಳಿದವರು ಆರು ಮಂದಿ 18ನೇ ಕಕ್ಷೆ ಒಂದೇ ಕಕ್ಷೆಯಲ್ಲಿ ಬರೋದರಿಂದ ಪರಸ್ಪರ ಸಮರು. ಶೇಷ ಶತಸ್ಥರು ಪರಾವಹ ಅನ್ನೋ ಮರುತು ಮರುತನ ಮುಖ್ಯವಾಯುವಿನ ಆವೇಶಯುತರಾಗಿ ಪಾಂಡು ಅಂತ ಕರೆಸ್ಕೊತಾನೆ. ಮೃಗಪ ಅಂದರೆ ಸಿಂಹಸದೃಶನಾದ ಕೇಸರಿ ಸಂಪಾತಿ ಶ್ವೇತ ಈ ಮೂರು ಕಪಿಗಳು ಮರುತ್ತುಗಳ ಅಂಶಗಳು ಅಂತ ತಿಳಿಸ್ತಾರೆ. ಮರುದ್ಗಣಗಳ ಸಂಖ್ಯೆ 49. ಪವನಗಣವರಾಂಶೋ ಶ್ವೇತ ಸಂಪಾತಿ ನೌಚ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ 8ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಕೇಸರಿ ಇತಿ ಪ್ರಮರಮತ ಮರುತ್ಸು ಇತ್ಯಾದಿ. ಶ್ವೇತ ಸಂಪಾತಿ ಕೇಸರಿ ಮೂರೂ ಜನ ಪವನಗಣ ವರಾಂಶರು ಅಂದರೆ ಮರುದ್ಗಣರಲ್ಲಿ ಉತ್ತಮರ ಅಂಶದಿಂದ ಕೂಡಿದವರು ಅಂತ ಅರ್ಥ. 49 ಮರುತ್ಗಳಲ್ಲಿ ಯಾರು ಅಂತ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖವನ್ನು ಮಾಡಿಲ್ಲ. ಇನ್ನು ಪಾಂಡುರಾಜ ಪರಾವಹ ಅನ್ನೋ ಮರುತ್ತಿನ ಅವತಾರ. ಬಿಳಿ ಅಂದರೆ ಪಾಂಡುವರ್ಣದಿಂದ ಇದ್ರಿದ್ರಿಂದ ಅದೇ ಹೆಸರು. ಚಂದ್ರವಂಶದ ವಿಚಿತ್ರ ವೀರ್ಯನ ಪತ್ನಿಯಾದ ಅಂಬಾಲಿಕೆಯಲ್ಲಿ ವೇದವ್ಯಾಸರಿಂದ ಜನಿಸಿದವನೇ ಪಾಂಡುರಾಜ. ಅವನ ಮೊದಲ ಪತ್ನಿ ಕುಂತಿದೇವಿ, ಎರಡನೇ ಪತ್ನಿ ಮಾದ್ರಿ. ಈ ಪಾಂಡುರಾಜ ಬೇಟೆ ನಿಮಿತ್ತ ವನಕ್ಕೆ ಹೋಗಿರ್ತಾನೆ. ಆಗ ಕಿಂದಮ ಋಷಿಗಳು ಮೃಗರೂಪವನ್ನು ಧಾರಣೆ ಮಾಡಿ ತನ್ನ ಪತ್ನಿಯ ಜೊತೆಗೆ ವಿಹಾರ ಮಾಡ್ತಾ ಇರ್ತಾರೆ. ಆಗ ಪಾಂಡುರಾಜ ಆ ಕಿಂದಮರನ್ನು ಮೃಗರೂಪದಲ್ಲಿರ್ತಕ್ಕಂಥ ಅವರನ್ನು ಒಂದು ಸಾಮಾನ್ಯ ಜಿಂಕೆ ಅಂತ ಭಾವಿಸ್ಕೊಂಡು ಗಂಡು ಜಿಂಕೆ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾರೆ. ಆಗ ಆ ಜಿಂಕೆ ಮುನಿರೂಪವನ್ನು ತಗೊಂಡು ಪಾಂಡುವಿಗೆ ಶಾಪ ಕೊಟ್ಟು ನೀನೂ ಸ್ತ್ರೀ ಸಂಪರ್ಕ ಮಾಡಿದರೆ ಮರಣ ಹೊಂದುತ್ತೀಯ ಅಂತ ಶಾಪವನ್ನು ಕೊಡ್ತಾರೆ. ಆಗ ಪಾಂಡುರಾಜನಿಗೆ ದುಃಖ ಆಗತ್ತೆ. ರಾಜಧಾನಿಗೆ ಹೋಗದೆ ಶತಶೃಂಗದಲ್ಲೇ ತಪಸ್ಸು ಮಾಡ್ತಾ ಕೂತ್ಕೋತಾನೆ. ಈ ಪ್ರಸಂಗವನ್ನು ತಾನು ಸಂತಾನಹೀನರಾಗಿರುವ ಕುಂತಿಗೆ ತಿಳಿಸಿ ದುಃಖ ಪಡ್ತಾನೆ. ಆಗ ಕುಂತಿ ಅದೂರ್ವಾಸರಿಂದ ಅನುಗ್ರಹಿಸಲ್ಪಟ್ಟ ಮಂತ್ರಗಳಿಂದ ಸೂರ್ಯ ಯಮ ವಾಯು ಇಂದ್ರನನ್ನು ಆಹ್ವಾನಿಸಿ ಯಮಧರ್ಮ ಭೀಮಸೇನ ದೇವರು ಅರ್ಜುನ ಹೀಗೆ ಮೂರು ಪುತ್ರರನ್ನು ಪಡ್ಕೋತಾಳೆ. ಆಮೇಲೆ ಮಾದ್ರಿ ಸಂಗ ಮಾಡಿ ಪಾಂಡುರಾಜ ಮೃತನಾಗ್ತಾನೆ. ಮಾದ್ರಿಯ ಮಕ್ಕಳು ನಕುಲ ಮತ್ತು ಸಹದೇವ. ಮೃಗಪ್ಪ ಅಂದರೆ ಕೇಸರಿ ಕಪಿಶ್ರೇಷ್ಠ ಸಂಪಾತಿ ಜಟಾಯುವಿನ ಸಹೋದರ. ಮತ್ತು ಶ್ವೇತ ಈ ಮೂರು ಜನ ಮರುದಂಶ ಅಂದರೆ ಮರುದ್ಗಣದಿಂದ ಯುಕ್ತರಾದವರು. ಈ ಕೇಸರಿ ಮೃಗಪ್ಪ ಮೃಗಶ್ರೇಷ್ಠ ಅಂಜನಾದೇವಿಯ ಪತಿ. ಅದರ ಹಿನ್ನೆಲೆಯನ್ನು ತಿಳಿಸ್ತಾರೆ. ಶಂಖಶಬಲ ಅಂತ ರಾಕ್ಷಸರು ಭಾರದ್ವಾಜ ಮುನಿಗಳ ಭಾರದ್ವಾಜ ಮೊದಲಾಗಿರ್ತಕ್ಕಂಥ ಎಲ್ಲ ಋಷಿಗಳನ್ನು ಮುನಿಗಳನ್ನು ಆನೆ ರೂಪದಿಂದ ಮದಗಜಗಳಂತೆ ಪೀಡಿಸ್ತಾ ಇದ್ದಾರೆ. ತಪಸ್ಸಿಗೆ ಭಂಗವನ್ನು ಉಂಟು ಮಾಡ್ತಾ ಇರ್ತಾರೆ. ಆ ಕೇಸರಿ ಕಪಿ ಆ ಋಷಿಗಳ ಆದೇಶದಂತೆ ಸಂಹಾರ ಮಾಡಿ ವರವನ್ನು ಪಡ್ಕೋತಾರೆ. ಸಕಲ ಶಾಸ್ತ್ರ ಸಂಪನ್ನನಾದ ಬಲಾಢ್ಯನಾದ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಪುತ್ರ ಪ್ರಾಪ್ತಿ. ಅವನ ಪತ್ನಿ ಅಂಜನ, ತಂದೆ ಕೇಸರಿ ಕಪಿ. ಮತಂಗ ಮುನಿಗಳ ಸೇವೆ ಮಾಡಿ 12 ಅಬ್ಧಗಳ ಕಾಲ ಶ್ರೀನಿವಾಸನ ಸೇವೆ ಮಾಡಿ ಅಲ್ಲಿ ಹನುಮಂತ ದೇವರ ಅವತಾರ ಅನ್ನೋದಾಗತ್ತೆ. ಸಂಪಾತಿ ಅರುಣನ ಪುತ್ರ, ಜಟಾಯುವಿನ ಸಹೋದರ. ತಾಯಿ ಹೆಸರು ಶೇನಿ. ಇನ್ನೊಬ್ಬ ಶ್ವೇತ ಅನ್ನೋ ಕಪಿ. ಶೇಷ ಶತಸ್ಥರು ಪರಾವಹ ಅನ್ನೋ ಮರುತು ಮರುತನ ಮುಖ್ಯವಾಯುವಿನ ಆವೇಶಯುತರಾಗಿ ಪಾಂಡು ಅಂತ ಕರೆಸ್ಕೊಂಡ. ಮೃಗಪ್ಪ ಅಂದರೆ ಸಿಂಹಸದೃಶನಾದ ಕೇಸರಿ ಸಂಪಾತಿ ಶ್ವೇತ ಈ ಮೂರು ಕಪಿಗಳು ಮರುತುಗಳ ಅಂಶದಿಂದ ಕೂಡಿದಾವೆ ಅಂತ ತಿಳಿಸ್ತಾರೆ.